ಒದಿಗೆ ಕಡಿಯಲವ ನಾವು ಮುಂದಿನ ಹೋಗುವ ನಮ್ ಕಾಲ ಕಸೂಲ ತೀರ ಅಷ್ಟವಾದ ಆಗಿಬಿಟ್ಟಿ. ಏನಮ್ಮ ಈ ಮನೇಲಿ ಯಾರಾದ್ರೂ ಹಾಲು ಮೊಸರು ತಗೋರಿದ್ರಿ ಅಮ್ಮ? ಇಲ್ಲಿ ಯಾರಾದ್ರೂ ಹಾಲು ಮೊಸರು ಕೊಡೋರು ಬಂದಿರ? ನಾವು ಇಲ್ಲಿ ಯಾರು ತಗೊಂತಿ ಕಾಣಿಸಂಗಿಲ್ಲ. ಯಾರು ಕೂಡ ಅವ್ರ ಕಾಣಿಸೋಲ್ರು. ಈ ಓಣಿ ಹಾಳದ ಎಲ್ಲ ಹಾಗಾಗ್ಯದ. ಈ ಓಣಿ ಹಾಳದ ಎಲ್ಲ ಹಾಗಾಗ. ನೀ ಯಾರು? ನೀ ಯಾರು? ನೀ ಯಾರು? ಅಲ್ಲ ನಾ ಯಾರ ನೀ ಯಾರ? ಹೌದ್ರಿ, ನಿಮಗಿಬ್ಬರಿಗೆ ಆಧಾರ ಐತೆ ಇಲ್ಲೋ? ಬಾ, ಇವತ್ತಿಗೆ ನಮಗೆ ಆಧಾರ ತಪ್ಪಿ 6 ದಿವಸ ಆಯ್ತು. ನೀವು ಅಲ್ಲಿಂದ ಇಷ್ಟ ಸಾಲೆ ಬಂದ್ರಿಲ್ಲ, ನೀವ್ ಎದಕ್ ಬಂದ್ರಿ? ನೋಡ್ರಿ, ಇಲ್ಲಿ ಬ್ಯಾಡ ನಿಮ್ ಜಗಳ. ಮತ್ತೆಲ್ಲೇ ಈ ಊರಿಂದ ಕರ್ಕೊಂಡು ಹೋಗಿ. ಊರಿಂದ ಒಂದು ಸಾಲ ಇರ್ತದ, ಸಾಲಿಯಿಂದ ಹೋದ ಹೋಗಿ ನಿಮ್ನಿಬ್ಬರನ್ನು ಕೂರ್ಚಿ ಕೂರ್ಸಿ ಆಧಾರ್ ಖಚ್. ಹಣ್ಣ ಆಧಾರ್ ತನಗ ನೆಲೆ ಇಲ್ಲ, ಮಂದಿನ ಆಧಾರ ಕಚ್ಚಕ್ ಬಂದ ಹೆಚ್ಚಾದ್ರೆ ಜಗತ್ತಿನೊಳಗ. ಹೌದಿಲ್ಲ, ಮೊದಲು ನಾನು ಕೇಳಿದಾಗದ. ಇಲ್ಲಮ್ಮ, ನಾನು ಕೇಳಿದಾಗದ. ನೀನ್ ಯಾರು ಅಂತೇಳಿ? ಅಮ್ಮ, ನಾವು ಮೊದಲು ದೊಡ್ಡ ಹೆಸರಿನವ್ರು ಇದ್ವು. ಅವಾಗ ನನಗೆ ದೊಡ್ಡ ಕಾಸ್ತ್ರೀಯರು ಅವಾಗಂತಿದ್ರು ಅಂತ ಇದ್ರು. ಏನ ಬರಬರ್ತ ಕಾಲಮಾನ ಪರಿಸ್ಥಿತಿ ಕೆಟ್ಟು ಕೆಟ್ಟು ನಮ್ದು ಎಲ್ಲ ಸ್ಥಿತಿ ಹದಿಗೆಟ್ಟು. ಎಲ್ಲಾರು ನನಗೆ ದೂತೆ ದೂತೆ ದೂತ್ ಕಾಸ್ತ್ರಿ ಅಂತಾರ. ಕರೆ ಕರೆ ಬಾಯಿ ಸ್ವಚ್ಛಿದ್ರೆ ದೂತೆ, ನಾಲಿಗೆ ಅಬ್ರತ್ತ ಬ್ರದ ಬರೇ ದೂತೆ ಅಂತಾರ. ಹೋಗ್ಲಿ ಬಿಡಮ್ಮ, ಒಟ್ಟೆ ನನಗೆ ದೂತೆ ದೂತೆ ಅಂತಾರಿಲ್ಲ. ಇನ್ಮೇಲೆ ನನಗೆ ದೂತೆ ದೂತೆ ಅಂತಾರ. ಖರೆ ಏನ ಬರೇ ಹಾಯ್ ಹಾಯ್ ಅಂತ ಹಿಂಗೋದ್ರೆ ನೀನ್ ಯಾರು? ನಾನು ಯಾರು ಅನ್ನೋದು ಗುರ್ತಾಗ್ಲಿಲ್ಲ. ಗುರ್ತಿದ್ರ ನಾ ಯಾಕೆ ನಿನ್ ಕೇಳ್ತಿದ್ನಿ ಇವತ್ತ? ಹೌದಮ್ಮ, ಏನಿಗೆ ರಾಧಾ ಮತ್ತು ರಾಧಾ ಅಂತ ಇದ್ದಾರಮ್ಮ. ರಾಧಾ ಏನಂತಾರು? ರಾಜಕೀಯ ಶೋಧ ಮಾಡುವಂತ. ಶೋಧ ಶೋಧ ಮೇಲೆ ಬಣ್ಣದ ಗೋದ ಚೇಷ್ಟ ಮಾಡಬಾರ್ದಮ್ಮ. ನೀನು ನನ್ನ ಕೂಡ ಚೇಷ್ಟ ಮಾಡ್ಲಿಲ್ಲ. ನಿನ್ನ ಕೂಡ ಚೇಷ್ಟ ಮಾಡ್ಲಿ? ಚೇಷ್ಟ ಮಾಡಬಾರ್ದು. ನಿನಗೆ ಸಂಬಂಧ ಇಲ್ಲ, ಒಯ್ಯಾಟು ಇಲ್ಲ, ಸೀರಿಯಸ್ ಎರಗಲ್ಲ. ಏನ್ ಮಾತಾಡ್ತೀನಿ ಇದುವಲ್ಲ ಮತ್ತೇನಂತಾರೆ? ನನ್ನ ಕರೇನೆ ಏನಂತ ಇದ್ದಾರ? ಹೇಳ್ಬಿಟ್ರೆ ಸಾಕ. ಎನಗೆ ಗೌಳಿಗಿತ್ತಿ ಗೌಳಿಗಿತ್ತಿ ಅಂತಾರ? ಏ, ಯಾವಕ್ಕೆ ಗೀತಿ ಅಂತಲ್ಲ? ಹಾಗಲ್ಲ, ಗೌಳಿಗಿತ್ತಿ ಅಂತ ಇದ್ದಾರೆ. ಯಾಕ್ರಿ ಗಿತ್ತಾರೊಳಗೆ ಏನಾರು ಮಾಡ್ತೀರಿ? ಗಿತ್ತಾರೊಳಗೆ ಮಾಸ್ತರ್ ನಾವ್ರಿ. ಹೋ, ಇರ್ಲಿಪ್ಪ. ಜಗತ್ತಿನಲ್ಲಿ ಎಷ್ಟು ನಮೂನಿ ಗಿತ್ತಾರ ಇದ್ದಾರು? ಬಹಳ ನಮೂನಿ ಇದ್ದಾರೆ. ಬಹಳ ನಮೂನಿ ಬೇಕಾಗಿಲ್ಲ? ಬೇಕಾಗಿಲ್ಲ. ಮೂರ್ನಾಲ್ಕು ನಮೂನಿ ಹೇಳ್ಬಿಡ. ಹೀಗಂದ್ರಿ? ಹೌದ್ರಿ. ಮೊದಲಿಗೆ ಬಂದ ಮೊದಲಿಗಿತ್ತಿ, ಮೊದಲಿಗೆ ಬಂದಾಕಿ ಮೊದಲಿಗಿತ್ತಿ, ಹೊಸದಾಗ ಬಂದಾಕಿ ಹೊಸಮಾಲಿಗಿತ್ತಿ, ಚಾಲು ಆಗಲಿ ಕಳಸಿಗಿತ್ತಿ, ಕಳಸಿಗಿತ್ತಿ ಕುಂಟಲಿಗಿತ್ತಿ. ಮತ್ತೆ ನೀವಿಬ್ರು ಕೂಡ ಏನೀಗ ನನ್ನ ಕಳಿಸಿ ಕೇಳ್ತಿಲ್ಲ? ಇದ ತುಟ್ಟಿದ ಬಾಳದ. ಅದು ಯಾವ್ದು? ಅದು ನಿಮ್ಮಂತ ಪಾತ್. ಚೇಷ್ಟ ಮಾಡಬೇಡ ಅಮ್ಮ. ಏನ್ ಹೇಳಿ ಹೋದ್ರಲ್ಲ? ಏನಂದ್ರು? ಗಿತ್ತಿ ಬಗ್ಗೆ ಗಿತ್ತು, ನೀ ಎಂತ ಗಿತ್ತಿ? ಚೇಚೆ ನೋವು ಅಂತವ್ರಲ್ರಿ ಅಂತ ಕೆಲ ನಿನ್ ಮಗ ನೋಡಿದ್ರು ಗುರ್ತಾಗಿತ್ತು. ಹೌದಲ್ಲ, ನಾವು ಎಂತವ್ರು? ಎಂತವ್ರಮ್ಮ? ಹಾಲು ಮೊಸರು ಮಾರ್ತಕ್ಕಂತ ಊಚ ಕುಲದ ಗೌಳಿಗಿತ್ತಿದ್ದೀನಿ. ಏನ್ ಮಾತಾಡ್ತಿ? ಹೆಚ್ಚಿನ ಕುಲದ ಗೌಳಿಗಿತ್ತಿ ಅಂದ್ಮೇಲೆ ಏನಂತಂದಿ? ಯಾವ ಹೊತ್ತು ಎಲ್ಲ ರಾತ್ರಿ ಕೂಡ್ಸೆ? ಹಾಗಲಮ್ಮ, ನಾನು ತಂದಂತ ಸಾಹಿತ್ಯಗಳು ಏನೇನು? ಹಾಲು ಹಾಲು ಮೊಸರು ಬೆಣ್ಣಿ ಮಜ್ಜಿಗೆ ಸಹಿತ ತಂದ ಇದ್ದೀನಿ. ಗೌಳಿಗಿತ್ತಿ ದೊಡ್ಡ ಸಾವುಕಾರ್ತಿ, ದೊಡ್ಡ ಸಾವುಕಾರ್ತಿ. ಬರ್ರಿ ನಮಸ್ಕಾರ. ಈಗ ಅವಳಿಗೆ ನಿಮ್ ಮುಂದೆ ಹೇಳ್ತೇನ್ರಿ, ದೊಡ್ಡ ಸಾವುಕಾರ್ತಿ ದೊಡ್ಡದವಳಕ್ರಿ. ನಿನಗೇನ್ ಗುರ್ತಾತು ಯಪ್ಪ? ಈಕೆ ಮನಿ ಮೂಲಿ ಮೂಲಿ ಹೋಗಿ ನೋಡಿ ಬಂದನ. ಯಾವಾಗ ಹೋಗಿದ್ದಪ್ಪ? ಯಪ್ಪ ಅವಾಗ ಅವಾಗ ಹೋಗಿರ್ತೇನೆ ಅವ್ರ ಮನೆಗೆ. ಮೂಲಿ ಮೂಲಿಗೆ ಏನ್ ಹೊಟ್ಟೆಳು? ಮೂಲಿ ಮೂಲಿಗೆ ಹೊಟ್ಟೆಳು ಹೊಟ್ಟೆಳು ಹೊಟ್ಟೆಳು ಅಲ್ಲ ಗೊಂಜಾಲ ಲಂಡ. ಚೇಷ್ಟ ಮಾಡಬಾರ್ದು, ಹೆಚ್ಚಿನ ಕುಲದ ಅವಳಿಗಿತ್ತೆ ಅಂತ ಹೇಳ್ತಿ. ಹೌದಮ್ಮ. ಹೌದ್ರಿ. ಆದ್ರೆ ಸಾಹಿತಿಗಳ ತಂದನಂತ ಹೇಳಿದಲ್ಲ, ಎಲ್ಲಿಟ್ಟು ಬಂದೆ? ಏನು ಕಾಣವಲ್ಲ ನನಗಿಲ್ಲ. ಅಲ್ಲಾಕ ನೋಡ್ತೀನಿ ನನ್ನ ತಲೆ ಮೇಲೆ. ಯಾರ ತಲೆ ಮೇಲೆ? ಯಾರ ತಲೆ ಮೇಲೆ? ಯಾಕ ನನ್ನ ತಲೆ ಮೇಲವ? ಮಂದಿ ನೋಡು, ಇನ್ನು ಬರುದ್ರಾಗಿದ್ದಾರೆ. ಒಂದು ಭವಿಷ್ಯ ತಂದಿ. ಏನವು? ಅಲ್ಲ ಹಾಲು ಮೊಸರು. ಬಿಡು ಬಿಡು ಬಿಡು. ಮೂಲಕೊಂತಾರ ಒಂದ್ ಎರಡು ಹುಡುಗರು ಸಣ್ಣ ಹುಡುಗರು ಕಣ್ ತೆಗೆದು ನೋಡಿದ್ರೆ. ಏನ್ ಮಾತಾಡ್ತೀನಿ? ಪಾತ್ರೆ ಆಡಿದವಲ್ಲ. ಹೌದಮ್ಮ, ಎರಡು ಪಾತ್ರೆ ತಂದದ್ ಕರೆ ಇದೆ. ಒಂದ ತರಬೇಕಾಗಿತ್ತು. ಹಾಗಲ್ಲ ದೋತಿ, ಕೆಳಗಿನ ಪಾತ್ರೆಯಲ್ಲಿ ಹೆಣ್ಣು ಅವ ಎದ್ರು ಹೆಣ್ಣು ನಾಲಿಗೆ ತೆಲಗುಂಬ. ನಾನ್ ದೋನಿಂದ ನೀ ಮಾಡಿಸ್ಕೊಂಬ. ಹೆಣ್ಣು ಅಂದ್ರೆ ಏನು? ಹೆಣ್ಣು ಅಂದ್ರೆ ನಾಲ್ಕಾರು ಮಂದಿ ಊಟ ಮಾಡ್ತಾರೆ. ಬಿಟ್ಟು ಹೆಣ್ಣು ಅಂದ್ರೆ ಏನಮ್ಮ? ನೋಡಮ್ಮ, ನಿಮಗೆ ತಿದ್ದಿದ್ರೆ ಬೇರೆ ಅರ್ಥ ಮಾಡಬಾರ್ದು. ಇದರಲ್ಲಿ ಬೇರೆ ಅರ್ಥ ಏನದ? ಹೆಮ್ಮೆ ಅಂದರೆ ಸೊಕ್ಕು. ಏನಂತೀನಿ ನಾವು? ಹಾಗಲ್ಲ, ಆ ಸೊಕ್ಕು ಅಂತದ ಪಾತಾಳ ಕಟ್ಟಿ ಭಕ್ತ ಅಂತ ಆಕಳ ಮೇಲೆ ಇಟ್ಟುಕೊಂಡು ಈ ಊರ ಮೇಲೆ ಪ್ರೀತಿ ವಿಶ್ವಾಸ ಭಕ್ತಿನ ವ್ಯಾಪಾರ ಮಾಡ್ಲಿಕ್ಕೆ ಬಂದ ನಾನು. ಸೊಕ್ಕಿನಿಂದ ಬಂದಿರಿ, ನೀ ಅಪಾನ ಮಾಡಿಸ್ಕೊಡ್ತಿದ್ದೆ. ಇಲ್ಲ ಇಲ್ಲ, ಬಹಳ ಭಕ್ತಿಯಿಂದ ಬಂದಿ ಊರ ಜನರ ಮೇಲೆ ಪ್ರೀತಿ ವಿಶ್ವಾಸ ನಂಬಿಕೆ ಇಟ್ಕೊಂಡು ಹಾಲು ಮತ್ತೆ ವ್ಯಾಪಾರ ಮಾಡ್ಲಿಕ್ಕೆ ಬಂದಿ. ನೀನು ತಮಗೆ ತಲೆಗೆಲ್ಸು ಆಮೇಲೆ ನನಗೆ ಕೇಳ. ನಾನೆಲ್ಲ ಇರ್ತೀನಿ ಕರೆ, ಸ್ವಲ್ಪ ಮದ್ದತ್ತಾವೇನು? ಮುಂದಿನ ತಿಂಗಳು 36ನೇ ತಾರೀಕು ಬಾಗಲಕೋಟೆ ಕೋರ್ಟ್ ನಾಗ. ಹಾಗಲ್ಲ, ಸ್ವಲ್ಪ ಆಸ್ತ್ರ ಒಂದೆ. ನೀನು ಯಾರಿಗೆ? ನನಗೆ. ಈಗ ಏನು ಮಾಡ್ತೆ? ಏನು ಮಾಡೋದು? ಆಸ್ತ್ರ ಒಂದೆ. ನೀನು ನನಗೆ ಈಗ ಏನು ಮಾಡ್ತೇ? ಸ್ವಲ್ಪ ಬಾಂಡಿ ಕಂಟ ಇರೋದು ಯಾಕೆ? ಏನಾತೀಗ? ಏನಂತ? ಬೇಕಾದಲ್ಲಿ ತಿರುಗಾಡ. ಹೆಂಗ ಸೀದಾ ಹೋಗಿರ್ತಿ? ಮನೆಗೆ ಮೆಟ್ಟಿಗತ್ತಿದ್ರಿ ನೀನು ಬಾಳೆ ಹೋಗ್ರಿ. ಹಾ, ನಿನಗಂತ ಇದ್ದಾರೆ. ಒಂದು ಕಂಟ ಹಾಕಿ ಒಂದು ಕೊಳ್ಳೆ ಹಾಕೊಂಡು ಬಂದಿ ಬಂದಿ ಮುಂದೆ ಕರೆನೆ ಹೇಳ್ತಾರೆ. ಕರೆನೆ ಹೇಳೋದು ಸೊಂಟನ ಮುರ್ದೇನಂದ್ರೆ ಅಂದಾಗ ಬನ್ನಿ ಬಲ್ಲಿ ದೊಡ್ಡ ಕೊಡದಾಗ ಎಲ್ಲಿ ತಾರಡಿ ಕಮರ್ ಕೈದ ಹೊಲಸ ಹೊಟ್ಟೆ ಬಾಂಡಿ ಹಿಡಿದ್ರು. ಇಷ್ಟು ಮೊದಲೇ ಹೇಳ್ತೇಂದ್ರೆ ಇಷ್ಟೆಲ್ಲ ಹಣಗಳು ಯಾಕಿತ್ತ? ಎಲ್ಲಿ ಹಿಡಿದಲ್ಲ? ವ್ಯಾಪಾರ ಮಾಡಿಸಿ ನಿಮ್ಮ ಊರಿಗೆ ಕಳಿಸಿ ಬಿಡ್ತೀನಿ. ಆಗ್ಲಿ ಆಗ್ಲಿ, ಹಿಡಿದೇನು? ನಿಂದು ನಾನು ಮುಟ್ಟ ಕೊಡೋಲ್ಲ. ಏನಿಲ್ಲ, ಗಟ್ಟಿರಿ. ನಾನು ಬಾಂಡಿ ಬಿಡೋದಲ್ಲ. ಏನ್ ಮಾತಾಡ್ತೀನಿ ನೀನು? ಸಿಟ್ಟಿ ಬರ್ತೀನಿ. ಸಿಟ್ಟಿ ಬರೋಂತ ಮಾತಾಡ್ತಾರೆ. ಸಸ್ಯ ಮರಣಂ ಧ್ರುವಂ ಅಂದ್ರೆ ತಿರುವಾಗಿರುವಂತಹ ತಳ ಯಾರು ತಂದಿಲ್ಲ? ಯಾರ್ಯಾರು ತಂದೇ ಇಲ್ಲ? ಈ ಭೂಮಿ ಮೇಲೆ ಹುಟ್ಟಿ ಬಂದ ಮೇಲೆ ಒಂದಿಲ್ಲ ಒಂದಿನ ಹೊರಗೋಗ ಮನೆ ತಗೊಳ್ಳೋದೇನು ಕಣ್ಣಿ ಕಾಣುತ್ತಲ್ಲ ಇವೆಲ್ಲ ಇವೆಲ್ಲ ಎಲ್ಲ ಮತ್ತೆ ನಿಂದು ಮೊದಲ ಬಾಯ್ ಬಿಟ್ಟದ. ಎಲ್ಲಮ್ಮ ಏನೋ ಮಂದಿ ತವ ಮಳೆ ಕೆಳಕ್ ಬಂದಿವ್? ಹ್ಮ್. ಹಾಲು ಮೊಸರು ವ್ಯಾಪಾರ ಮಾಡ್ಕೊಂಡು ನಿಮ್ ಊರಿಗೆ ಹೋಗಕ್ ಬಂದಿವ? ಏನಿದೆ ಚೆಸ್ಟ್ ಅಷ್ಟು ಹಾಲು ಮೊಸರು ಅವ್ರು ಮಾಡಿಸ್ಕೊಡ್ತಾ ಇದ್ರು? ಹೈನು ಬಂದು ಎಂತಾದ್ರು ಮತ್ತೆ ಯಾತಾವು ಯಾಗ ತಂದಿನಿ ಯಾಗ ಕೊಡ್ತಾ ಇದ್ರಿ? ಹೇಳಿದ್ರಿ? ಆಗ್ಲಿ ಆಗ್ಲಿ ಆಗ್ಲಿ. ಕೆಂದವೇನ ಕಡಿದ ಹಲು ಬಸರ ಇಂದು ಕಡಿದ ಬೆನೀನವ ಇಂದು ಕಡಿದ ಬೆನೀನವ ಇಂದು ಕಡಿದ ಬೆನೀನವ ದೂತೆ ಕೆಂದು ಚಂದ ಹಾವು ಆಕಳು ಚೋಳ ಮಂದಾಗ ಬಿಟ್ಟು ಕೂಗೋಡಿಸಿ ಮನೆ ಕಳಿಸ್ಬಿಡಿ. ಹಾಗಲ್ಲಮ್ಮ, ಆಕಳಿಗೆ ಆಕಳ ಏನ್ಬೇಕು? ಅದಕ್ಕೆ ಏನಾರ ಯಾಕನಲ್ಲ, ಆದ್ರೆ ಹಾಲಂತೂ ಇದ್ದಂಗ ಆಯ್ತು. ಹೌದು, ಹಾಲಂದ್ರೆ ಅದಕ್ಕನ ಪದಾರ್ಥ ಆಯ್ತು. ಮಾಯಿ ನದ್ರಾಗ ಗಟ್ಟಿ ಅನ್ನೋ ಪದಾರ್ಥ ಏನ ಗಟ್ಟಿ ಅಂದ್ರೆ ಏನು ಅಂದ್ರೆ ಏನಿಲ್ಲ, ಇದಕ್ಕೆ ಬಿರ್ಸತ್ರಿ ನೀವು? ಮೊಸರು ಆದ್ರೆ ಅದಮ್ಮ, ಆದ್ರೆ ಚಲೋ ಅದ. ಎಂತ ಆತ? ಹ್ಯಾಗ ತಂದೀನಿ ಕೇಳಮ್ಮ? ಮನೆಯಲ್ಲಿ ಹೆಪ್ಪ ಮುರಿದ್ರೆ ಹುಳಿ ಆಗ್ತತ್ತ ತಿಳ್ಕೊಂಡು ಇಲ್ಲ ಹೆಪ್ಪ ಮುರಿದಂತ ಮೊಸರು ಆಗೋದ ನೋಡಮ್ಮ. ಯಾಕ? ಹೌದಮ್ಮ, ಅಲ್ಲ ಹೆಪ್ಪ ಮುರಿದ್ರೆ ಸಪ್ಪ ಆಗ್ತದನೆ? ಏನ್ ಮಾಡ್ತಾರೆ? ಹೌದೇನೆ? ಎಲ್ಲಿ ನೀವ್ ಹೇಗ್ ಮುರ್ತಾರಿ? ನೀವು ಹೆಪ್ಪ ಮುರಿಬೇಕಾದ್ರೆ ಮಂದಿ ಮನೆಗೆ ತಾಕೀತು ಮಾಡಿ ಬರ್ತೀವಿ. ಏನಂತ? ಮಕ್ಕಳು ಮರಿ ನಿಮ್ ಪಕ್ಕದಲ್ಲಿ ಇಟ್ಟು ಬರುತ್ತೆ. ಆಮೇಲೆ ಬಂದು ಬಾಗಿಲ ಹಾಕಿ ಹಾಕಿ ಜಡದ ಇಬ್ರು ಇದ್ರ ಬದ್ರ ನಿಂದ್ರು. ಇಬ್ರು ಅಂದ್ರೆ ಯಾರು? ಹೌದಾ? ಇಬ್ರು ಅಂದ್ರೆ ತಿಳ್ಕೊಂಡ್ಬಿಡು. ಆಗ್ಲಿ ಆಗ್ಲಿ ಆಗ್ಲಿ, ನಿಂತು ಮಣಕಾಲ್ ಮಠ ತಗೋದು ತಗೊಂಡು ಬೇಸ್ಟ್ ಮಾಡ್ತಿ. ನಿನ್ನ ಪದ್ಧತಿ ಬಹಳ ಚಂದ. ಆಗ್ಲಿ, ನನ್ನ ಪದ್ಧತಿ ಏನ್ ಮಾಡಕ್ ಬೇಕಾಗಿಲ್ಲ. ಹಾಲ ಮೊಸರು ಇದ್ದಂಗ ಆಯ್ತು. ಆಯ್ತು, ಇನ್ನು ಮತ್ತೆ ಶ್ರೀಮಂತರು ಊಟ ಮಾಡೋ ಪದಾರ್ಥ ಅಂದ್ರೆ ಬೇರೆ. ಏನ್ ಮಾತಾಡ್ತೀವಿ? ಕನ್ನಡ ಮಾತಾಡ್ ಚಂದ. ಬನ್ನಿ, ಅದ ಅದ ಅದ ಚಲೋ ಅದ. ಬನ್ನಿ. ಹೌದು, ಯಾರು ಊಟ ಮಾಡ್ತಾರೆ? ಯಾರು ಊಟ ಮಾಡ್ತಾ ಇದ್ದಾರೆ? ಹೌದು, ಅವರಲ್ಲಿ ಸಾಕಷ್ಟು ಹಣ ಇರ್ತದೆ. ಹೌದೌದು, ತೆಗೆದುಕೊಳ್ತಾರೆ, ಊಟ ಮಾಡ್ತಾರೆ. ಹೌದಮ್ಮ, ಸಭೆಯಲ್ಲಿ ಎಲ್ಲರೂ ಶ್ರೀಮಂತರು ಇದ್ದಾರೆ? ಇಲ್ಲ ಇಲ್ಲ, ಇದ್ದಾರೆ ರೊಕ್ಕ ತುಸು ಆಗಿರ್ಬೇಕು, ಹೋಗಿರ್ಬೇಕು. ಇಷ್ಟು ಸಣ್ಣ ಸರ್ವಾಗಿ ಇಲ್ಲ ಇಲ್ಲ ಇಲ್ಲ, ಗೊತ್ತಾಗ್ಲಿಲ್ಲ. ರೊಕ್ಕ ತುಸು ಮಾಡಬಾರ ಅಂದ್ರೆ ಅಂದ್ರೆ ವಿಚಾರ ಮಾಡೋದ್ಬೇಕು. ಮಾಡ್ತಕ್ಕದಲ್ಲ ಅಲ್ಲ, ಮಜ್ಜಿಗೆ ಮಜ್ಜಿಗೆ ಅವ ಮೊಸರು. ಅಪ್ಪ ಬಂದಿಪ್ಪ, ಬನ್ನಿಪ್ಪ, ತೆಗಿತಿಪ್ಪ, ನೀನ್ ನೋಡಿದ್ದಿಲ್ಲ ನಾನು. ಅವ್ವಂದಿದ್ರಿ ನಿಮ್ ಅಪ್ಪನ ಕೆಲ್ಸಿರ್ತಮ್ಮ. ಹಾಕೇನಂದ್ರು ಗೌಳಿ ಬಹಳ ಸೂಕ್ಷ್ಮ ಇದ್ದಾರೆ. ಹೌದು, ಗೌಳಿ ಅವರು. ಹೌದ್ರಿ, ಮತ್ತವ್ರಿಗೆ ನಾವು ಚೇಷ್ಟ ಮಾಡಬಾರ್ದು. ಅಕ್ಕಿ ಮಜ್ಜಿಗೆ ಅವ ಅಂದ್ರೆ ಅದಾವು ತಂದ್ರಂತ ಅರ್ಥ ಆಯ್ತು. ಹೌದ್ರಿ ಬೆಣ್ಣೆಪ್ಪ ಕಾಕಾ ಹೌದ್ರಿ ತುಪ್ಪ ದೊಡಪ್ಪ ಶಬಾಶ್ ಬಂಟ ಮತ್ತ ಹಾಲ ಸಿಗವ್ವ ಕೈಯಾಗ ಸಿಗವ್ವ ಸಿಕ್ಕ ನೋಡಕ್ ಹತ್ತೇಳವ ಎಷ್ಟು ಜೋಡಿಗಿರಿ ಮಾಡಿರ ನೀವು ಇಷ್ಟೆಲ್ಲ ಜೋಡಿಗಿರಿ ನಿಮ್ಮಲ್ಲಿ ಇದ್ದದ್ದು ಒಟ್ಟು ಕೂಡ್ತಾವು ಒಮ್ಮೆ ಏ ಹಂಗೆ ಮಾಡ್ಬೇಡ್ರಿ ಹೋಗ್ಲಿ ನನ್ನ ಹತ್ತರ ಎರಡ್ ನಮ್ಮನೆ ಮಜ್ಜಿಗವ ಕರಿ ಬಿಳು ಯಾರು ತಂದ ನೋಡು ನೀನ್ ಕುಡ್ದು ಆಗಲ್ಲ ತಾವ ಮಜ್ಗಿನ ತಂದನ ಒಗ್ಗರನೆ ಕೊಟ್ಟಂತ ಮಜ್ಗಿನ ಅವ ಬೇಕಾಗಿಲ್ಲ ಆಗ್ಯದ ತಗೋಲ ಹಂಗ ಕೊಡ್ತಾರ ರೊಕ್ಕ ಕೊಟ್ಟು ಮಾಲ ತಗೋ ಏನಿಲ್ಲ ಮತ್ ರೊಕ್ಕ ಬೇಕಲ್ರಿ ಅಂದ್ರೆ ಏನ್ ಮಾಡ್ತೀರಿ ಎದರ್ರಿ ನೀವ ಕೆದರ್ ಕಿಸೆಕ್ ಹಾಕೊಂಡವ್ರಿ ಏನ್ ಮಾತಾಡ್ತೀನಿ ಆದ್ರೆ ಹ್ಮ್ ಸಾಹಿತ್ಯಗಳ ಹೆಸರು ಏನೇನು ಹೇಗ ತಂದಿನಿ ವ್ಯಾಪಾರ ಮಾಡ್ತಾರೆ ಸ್ವಚ್ಛಂಗು ಸುಂಟಿ ಹಸಿದಂತ ಮಗಿಯುವ ಸ್ವಚ್ಛವಾದ ಎಂದು ಸುಂಟಿ ಹಸಿದಂತ ಮಗಿಯುವ ಹಚ್ಚಿದಂತ ಮಜಿಗವ ಹಚ್ಚಿದಂತ ಮಜಿಗವ ಇಂಗು ಮಜ್ಜಿಗೆಯಲ್ಲಿ ಏನು ಹಾಗಲ್ಲಮ್ಮ ಮಜ್ಜಿಗೆ ಒಗ್ಗರಣೆ ಕೊಟ್ಟಂತ ಸಾಹಿತ್ಯಗಳ ಹೆಸರು ಇಂಗು ಅಂದೆ ಅದರ ಸಾಹಿತ್ಯದ ಹೆಸರು ಇಂಗು ಯಾಲಕ್ಕಿ ಸುಂಟಿ ಮೆಣಸು ಯಾವಕ್ಕೆ ಕುಂತಿ ಏ ಕುಂತಿ ಅಲ್ಲ ಮೆಣಸು ಓ ಮೆಣಸು ಜೀರಿಗೆ ಕಾಳು ಜೀರಿಗೆ ಕಟಗರೋಣಿ ಬಿತ್ತಿಗಡಿ ಎತ್ತಿಗಡಿ ತಬಲಾ ಬೆಡ್ಡಿಗೆ ಹೆಮ್ಮೆ ಒಮ್ಮೆ ಗೆರ್ರಿಬೇಡಿ ನೀವು ಇವೆಲ್ಲ ಯಾತಕ್ಕ ನಾವು ಮಜ್ಜಿಗೆ ಒಗ್ಗರಣೆ ಕೊಡ್ಲಿಕ್ಕೆ ನಮ್ಮ ಹಂಗ್ ಮಾಡುದಲ್ಲ ನೀ ಅದ್ ಕೊಡ್ತಾರಿ ಮನೆಗೆ ಒಟ್ಟಿದ ಮನೆಗೆ ಒಟ್ಟ ಇದಕ್ಕೆ ಒಗ್ಗರಣೆ ಕೊಡ್ತಾರೆ ಬೇಸ್ ಮಾಡ್ತೀನಿ ನಿನ್ ಬುದ್ಧಿ ಮಾತು ಕುಂತಾರ ಕಳಿಸೋರಿ ಅಡ್ಡಲ್ಲ ನನಗ ಅವರು ಚೇಷ್ಟೆ ಮಾಡಬಾರ್ದು ಹಾಲ್ ಮಿಸ್ರ ಅವ್ರು ಮಾಡಿಸ್ಕೊಡು ಬಂದ ಕುಲೆ ಹೇಳಿ ಏನಂತ ನೀನು ಬಂದ ಕುಲ ಹೇಳಿದ ಮಾತು ಇದು ನನಗೆ ಈ ಗುರ್ತಾಯ್ತು ಏನಾಯ್ತು ಆದ್ರೆ ನಾನು ನಗರ ಬಂದಿನ ಕೇಳಿ ಏನಂತ ಅವ್ರು ಏನಂದ್ರು ಅವ್ರಿಗೆ ಸಂಶಯ ಬಂದದ ಏನ್ ಸಂಶಯ ಬಂದದ ಅವ್ರು ಏನ್ ಕೇಳ್ತಾರು ಅವ್ರು ಏನಂತ ಕೇಳಿದ್ರಿಲ್ಲ ಈಗ ಅವ್ರಿಗೆ ತಂದು ನಮ್ಮ ಊರಿಗೆ ಬಂದಿಲ್ಲ ಬಂದೇ ಇಲ್ಲ ಮತ್ತೆ ಬಂದಾಳ ಇದೊಮ್ಮೆ ಬಂದಾಗ ಮಾಡ್ಕೊಂಡು ಏನದು ವ್ಯಾಪಾರ ನೀ ಅಲ್ಲಿ ಸಿಟಿ ಬರಬೇಡ ಹಿಂಗಾನ ಮತ್ತೆ ಮಾಡ್ಕೊಂಡು ಹೋಗ್ಕಂದ್ರೇನು ಬರ್ತಾಳ ನಿಂದ್ರಲ್ಲ ಆಗ್ಲಿ ಆಗ್ಲಿ ಇದೊಮ್ಮೆ ಬಂದು ಮಾಡ್ಕೊಂಡು ಹೋಗ್ಕಾಳು ಅಕಸ್ಮಾತ್ ಇನ್ನೊಮ್ಮೆ ನಾವು ಕರ್ಸಿದ್ವಿ ಅಂದ್ರೆ ಅವಾಗ ಬಂದಿದ್ರೆ ಮಾಡ್ಕೊಂಡು ಏನಲ್ಲ ಹಿಂಗನ್ರಿ ಅಂತೇಳಿ ಅವ್ರಿಗೆ ಸೋಚೆ ಬಂದ್ರಿ ಅವ್ರು ನಿನ್ ಕೇಳಿ ಅವರು ಕೇಳಕತ್ತಾರ ಹಂಗ್ ಸಿಟಿ ಬರಬೇಡ ಏನ್ ಮಾತಾಡ್ತೀನಿ ಒಳಗೆ ತಿನ್ನಂಗ್ ನಾವು ವಿಳೆ ಕೊಟ್ಟು ಕರ್ಸಿದ್ವಿ ಅಂದ್ರೆ ಕರ್ಸಿದ್ರೆ ಊರೊಳಗೆ ಜಾತ್ರೆ ಇದ್ದಾಗ ವಿಳೆ ಕೊಟ್ಟು ಕರ್ಸಿದ್ದಾದ್ರೆ ಬಂದು ಸೇವಾ ಮಾಡ್ಕೊಂಡು ಹೋಗ್ತಾಳು ಹೌದು ಗುರ್ತ ಕೇಳಿ ಇಟ್ಕೊಂಡ್ರೆ ನಾವು ನಾಲ್ಕು ಮಂದಿ ನೀವು ಬಂದು ಮಾಡ್ತೀವಿ ಅವ್ರಂದ್ರ ನಾ ಏನಂದಿಲ್ಲ ವ್ಯಾಪಾರ ಮಾಡಿಸ್ತೀವಿ ಬರೋದಲ್ಲ ನನ್ನ ಕೂನ ಗುರ್ತ ಹೇಳಿದಾದ್ರೆ ವ್ಯಾಪಾರ ಮಾಡಿಸ್ತೀವಿ ಕೇಳಮ್ಮ ಹೇಳ ಕಡಿಗೆ ಬಾರೆ ನಾನು ಬಡವಾರೇ ಹೇಳುವ ದೂತೇ ಯಾವತ್ತು ಗ್ರಾಮಕ್ಕೆ ಬಂದು ನನ್ನ ಹಾಲು ಮುಸ್ರೆ ಅವ್ರು ಮಾಡ್ಕೊಂಡು ಹೋಗ್ತೀನಿ ನೋಡಮ್ಮ. ಇಲ್ಲಿ ಯಾರು ಕೂಣ ಇಲ್ಲ. ಏ ಹಾಗಲ್ಲ, ಒಬ್ರಿದ್ದಾರೆ. ಅವ್ರು ಯಾರು? ನೀನು ಹೇಗೆ ಮಾನವರು? ನಾನು ಹೇಗೆ ದೇವತೆಗಳ ಹೆಸರು ಹೇಳ್ತಾ ಇದ್ದೀನಿ? ಅವ್ರು ಯಾರು? ಆ ಕುಲಿಗುಡ ಬಲಿಬ್ರನ್ನ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ಯಾವತ್ತು ಗ್ರಾಮಕ್ಕೆ ಬಂದು ನಾನು ಹಾಲು ಮುಸ್ತೆ ಅವ್ರು ಮಾಡ್ಕೊಂಡು ಹೋಗ್ತಾನೆ. ನೋಡು ತಾಯಿ, ನಾನು ಹಾನಿ ಮಾಡ್ತಾರೆ ಅಂದ್ರೆ ಮಾನವರು ಹಾನಿ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೆ. ಇಲ್ಲ ಇಲ್ಲ, ನೀವು ಏನ್ ಹೇಳ್ತೀವಿ? ಅವರು ಯಾರು? ಆ ಯಾವ ವರಿಯ ಕುಳಗುಡ ಬಲಭೀಮನ ಸಾಕ್ಷಿ ಮಾಡಿ ಹೇಳ್ತೀನಿ. ಬಳಕ ಅಂದ ಮೇಲೆ ಕರುತ್ತನ ಕರಿಗಿರಕ್ಕೆ. ಹೊರಗಿನ ಗಿರಕ್ಕೆ ಬೇಡ, ಒಂದು ಕಾಯಂ ಗಿರಕ್ಕೆ. ನಿಮ್ದು ಹಾಲು ಮೊಸರು, ಹಾಲು ಮೊಸರು ಅಂತ ಹಿಂಗ ಗಿಡಕ್ಕೆ ಸಿಕ್ಕ ಹಿಂಗ ತಿರುಗತ್ತ ಅಡ್ಡಾಡ್ತದ. ಕರುತ್ತನ ಅದನ್ನ ಹಾಲು ಕರಿ, ಅದನ್ನ ಕರುತ್ತನ ಸಂಭಾಳಿಸಿ ವ್ಯಾಪಾರ ಮಾಡಿಸ್ಕೊಂಡು. ಆಗಲಿ ಆಗ್ಲಿ ಕರಿ. ಏನು ಕಾಯಂ ಗಿರಕ್ಕೆ ಯಾಕ್ರಿ ಕರೆದವ್ರ? ನಾವ್ರಿ ಅಲ್ಲಿ ಹೋ ಹೋ, ನೀವು ಕರೆದಿರಿ. ಹಿಂದಿ ನಮ್ಗೆ ಅವ್ರೆ ಕರೆದಂಗಾಗಿತ್ರಿ. ಹಾಕಿರ್ಬೇಕಪ್ಪ ಮೂಳ ಕೆಟ್ಟ ವಯಸ್ಸೈತಲ್ಲ ನಿಂದು. ಸರಿ ಕರ್ದವ್ರು ನಾವು. ಹೌದ್ರಿ, ಹಾಲು ಬಂದ್ರೆ ಹೇಳ್ತಿದ್ರಲ್ಲ. ಹೌದ್ರಿ, ಇವತ್ತು ಬಂದಾವ್. ಹ, ಈಗ ಹಾಲು ಬಂದಾವ್? ಬಂದಾವ್ ಅಲ್ಲ, ಹಾಲು ಬಂದದ ಕರೆನ ಬಂದದ ಕರೆನ ಅಲ್ಲ. ಕೂಸ ತೇಸ್ ತಿಂಗಳಾತು, ಮೂರ್ ತಿಂಗಳ ಆಗೈತಿ. ಯಾಕೋ ಹಾಲು ಜಿಬಿ ಜಿಬಿ ಅದಾವಲ್ಲೇ. ಆಗಲ್ಲ ಬಾವ, ನನ್ನ ಹಾಲು ಕುಡಿದೆ ಅಂದ್ರ ಮುಂಜಾನೆ ಪುಟದಿ ಅಂದ್ರೆ ಮ್ಯಾಲ ಹಾಲನ್ನ ಹತ್ತಿರ ಶೆಟ್ಟದ. ಹಾಲು ಮೊಸರು ತಂದವ್ರು ಒಬ್ರು ಇದ್ದ, ಪಾತ್ರೆಯಲ್ಲಿ ಇದ್ದಿದ್ದಷ್ಟು ಹಾಲು ಮೊಸರು. ಇವನು ಕುಡಿದಿ ನಾಲ್ಕು ದಿವಸ ಬದುಕ್ತಿ, ಕುಡ್ದೆ ಮುಂಜಾನೆ ಒಳಕ ಪುಟ್ಟತಿ. ಏ ಅವತ್ತನ್ನ ಕುಡುನಲ್ರಿ. ಕೇಳ ಹೆಂಗಂದ್ರಿ? ಕೇಳ್ತಿ ಏನತ್ ಕೇಳಿ? ಅಲ್ಲಿ ಹಾದವ್ರು ಯಾರು ಉದ್ದಾರ ಆಗಿಲ್ಲ, ಬ್ಯಾಡಪ್ಪ ಅಂತ ಹೇಳ್ತಾನೆ. ಹೋಗತ್ತನ ಅಂದ್ರ ನೀವು ಹೋಗಿ ಅವ್ರನ್ನ ಕೇಳು, ಅವ್ರನ್ನ ಸಾಕಾಗೊಂಡ್ ಕೊಡ್ತಾರೆ. ಕೇಳ ಬಿಡ್ತಾರಲ್ಲಿ. ಇದ್ರಿ ಕೊಡವ್ರಿ ನೀವೇನ್ರಿ? ಏನ್ ಮಾತಾಡ್ತೀನಿ? ಹಾಗಲ್ರಿ, ಹಾಲ ಏನ ತಂದ್ರ ನೀವೇ ಇಲ್ಲ? ಹಾಲು ಮೊಸರು ತಂದವ್ರ ನಾವ. ಅವ್ ನಿಮ್ಮವ? ಹೌದ್ ನಾನು. ಹೌದಿಲ್ರಿ, ಅವ್ ಯಾತ್ರ ಸಲುವಾಗಿ ತಂದಿರಿ? ವ್ಯಾಪಾರ ಮಾಡ್ಲಿಕ್ಕೆ. ವ್ಯಾಪಾರ ಎದಕ್ರಿ? ರೊಕ್ಕ ಸಲುವಾಗಿ. ರೊಕ್ಕ ಎದಕ್ರಿ? ರೊಕ್ಕ ಹೊಟ್ಟಿ ಬೇಕಾಗಿಲ್ಲಮ್ಮ. ಅಲ್ಲಿ ಹೊಟ್ಟಿಗೆ ಹಾಕಲಿಲ್ಲ. ಯಾರು ಗೊತ್ತಿಲ್ಲ ನೋಡದನ್ನ. ಅಮ್ರೋಲ್ ಅನ್ನೋದಕ್ಕೆ ಬೇಸ್ ಮಾಡ್ತೀವಿ. ಹಿಂಗಂದ್ರಿ ಅಷ್ಟು ಬಾಳ ಗೌಳಿತ್ತಿ? ಏನಮ್ಮ ಒಟ್ಟು ನಿಂದ ಅಲ್ಲಿಂದ ಏನ್ ಮಾತಾಡ್ತಿ? ಏವ ಹಾಗಲ್ಲವಾ, ಸಿಟ್ಟಿಗೆ ಬರಬೇಡ. ಹಾಲು ಮೊಸರು ಎಂದು ಹಾಲು ಮೊಸರು ಧಾರಣೆಗೆ ಬೇಕು ನೋಡ್ದೋತೆ. 80 ರೂಪಾಯಿ ಒಂದ್ ಲೀಟರ್ ಹಾಲು ಕೊಡ್ತಾ ಇದ್ದೀನಿ. ಓಹೋ, 80 ರೂಪಾಯಿ ಒಂದ್ ಲೀಟರ್ ಹಾಲು? ಅಲ್ಲಿ ನಮ್ಮ ಕಡೆ ಹಾಗದವ. ನಮ್ಮ ಕಡೆ 100 ರೂಪಾಯಿ ಕೊಟ್ರು ಸಿಗೋಲ್ಲ. ಎಮ್ಮಿನ ನೀರ್ ಕುಡಿತಾವ್ ತಿಳಿಯೋಲ್ತು, ಹಿಂಡುವಾಗ ನೀರ್ ಹಾಕ್ತಾರೋ ಗುರ್ತಾಗಲ್ತೆ. ಗೊತ್ತಾಗಲ್ಲ ಇರ್ಲಿ. ಹಾಲು ಎಷ್ಟಿದ್ರು ಇಲ್ಲೇ ಎಲ್ಲಿರ್ಲಿ ಅಲ್ಲೇ ಅಲ್ಲೇ ಗಡಿಗೆ ಆಗಲಿ. ತೋಳಲ್ಲಿ ಹೌದಲ್ಲಿ ಮೊಸರು ಯಾಕೆ ಕೊಡ್ತೀರಿ? ನೀವು ಅಲ್ಲ ತೋಳವ್ರ ಗುತ್ತಿಗೆ ವ್ಯಾಪಾರ ಇರ್ಲಿ ಇರ್ಲಿ. 20 ರೂಪಾಯಿ ತಾಲಿ ಮೊಸರು ಕೊಡ್ತಾ ಇದ್ದೀನಿ ಅಲ್ವಾ? ಒಮ್ಮಿ ಲೀಟರ್ ಹತ್ತಿ, ಒಮ್ಮಿ ಮಾಪತ್ತಿ, ಒಟ್ಟು 20 ರೂಪಾಯಿ ಒಂದ್ ಲೀಟರ್ ಹಾಲು ಕೊಡ್ತಾನೆ. ಹಿಂಗಂದಿವ. ಮತ್ತ ಇನ್ನ ಬೆಣ್ಣೆ ಹೆಂಗ್ ಕೊಡ್ತೀರಿ? ಬೆಣ್ಣೆ ಹಾ 800 ರೂಪಾಯಿ ಒಂದ್ ಕೆ ಜಿ ಬೆಣ್ಣೆ ಕೊಡ್ತಾನೆ. ಎಷ್ಟಿದ್ರು ಇಲ್ಲ ಇರ್ಲಿ ಬೆಣ್ಣೆ ಇಲ್ಲ ರಾಕೋಗ್ಲಿ ಮಾಲು ಐತ್ರಿ. ಏನ್ ಮಾತಾಡ್ತಿ? ಸಿಟ್ಟಿಗೆ ಬರ್ತಿತ್ತಾಯ ನೀನು? ಅದೇನಿಲ್ಲ. ಮಾಲ್ ತಂದವ್ರ ಯಾರು? ನಾನು. ಮತ್ತ ಮಾಲ್ ಯಾರ್ದು? ಮಾಲ್ ಅಂದ. ಮತ್ ಮಾಲ್ ಚಲೋ ಐತೆ ಅಂದ್ರೆ ನಿನಗ ಅಲ್ಲ, ನೀ ತಂದದ್ ಹೇಳಾಕತ್ತಾರ ಅವ್ರು. ಹೀಗಂದ್ರಿ ಇಷ್ಟೆಲ್ಲ ತಗೊಂಡ್ರಿ ತಗೊಂಡ್ರಿ ಇನ್ನ ಮಜ್ಜಿಗೆ ಹಾಕೊಡ್ತೀವ? ಮಜ್ಜಿಗೆ ನೋಡಿ ಯಜಮಾನ್ಸ್ ಕೊಡ್ತಂತ ತಗೊಂಡ್ ಹೋಗ್ಬಿಡಿ. ಏನಂತೀನಿ? ಅಲ್ಲ ನಿನಗ ಮನ್ಯಾಗ ಅತ್ತಿ ಮಾವ ಹೇಳೋರು ಕೇಳೋರು ಅದಾರ ಇಲ್ಲ ನೋಡಮ್ಮ? ನನಗೂ ಅತ್ತಿ ಮಾವ ಎಲ್ಲಾರು ಇದ್ದಾರೆ. ಅಲ್ಲ ನನಗೂ ಅದಾರು. ಅತ್ತಿ 23 ಮಂದಿ ಮಾವುಗಳು. ಏನ್ ಮಾತಾಡ್ತೀನಿ? ಒಬ್ಬಕ್ಕೆ ಅತ್ತಿಗೆ 20 ಮಂದಿ ಮಾವುಗಳು ಬೇಕಾಗಿಲ್ಲ. ಇಲ್ಲಿ ನಮ್ಮೂರಲ್ಲಿ ನಿನ್ ವ್ಯಾಪಾರ ಆಗುದಿಲ್ಲ. ಇಲ್ಲಿ ಅಪಾರ ಪರಿಕಿದ್ದಂಗ ಕಾಣಿಸ್ತದ. ಆಗಬೇಕಾದ್ರೆ ನಾನು ಹೋಗ್ಬೇಕಾದ್ರೆ ಬ್ರಾಹ್ಮಣರವರಿಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಹೋಗ್ಬೇಕಾದ್ರೆ ಪದ್ಧತಿ ಭರ್ಜರಿ ಭರ್ಜರಿ ಪಿತಾಮ್ರ ಒಟ್ಟು ಮಜ್ಜಿ ಕೊಪ್ಪಸನ್ನು ತಟ್ಟಿಕೊಂಡು ಮತ್ತೆ ರಾಗಿನ ಹಾಕಿಕೊಂಡು ಆ ಭಗವಂತನ ಧ್ಯಾನ ಮಾಡ್ತಾ ಹೋಗೋಣ. ಹೋಗೋಣ. ಜಯ ಮಂಗಲ ಜಯ ಮಂಗಲ ಜಯ ಮಂಗಲ ರಾಮನಿಗೆ ನೀರೋಗೆ ಸಾರಾಪಟ್ಟಮಗೆ ಭೂಮಿಯ ಬಗೆದವಗೆ ಸರಳ ಹರಿದವನಿಗೆ ಪಕ್ಕದ ನೆಪ್ಪವಗೆ ತೇಜಿ ಹಿಡಿದವಗೆ ಭಕ್ತರ ಸಲುವ ನಮ್ಮ ಪುರಂದರ ವಿಠಲನಿಗೆ ಜಯ ಮಂಗಲ. ಬೋಲಾ ಪುಂಡರೀಕ ತುಕಾರಾಮ್ ಮಹಾರಾಜ್ ಕೂ ಜಯ ಸಾಧು ಸಂತ ಮಹಾರಾಜ್ ಕೂ ಜಯ ರಮನ್ ಗೋವಿಂದ ಗೋ ಇದುವರೆಗೆ ಶ್ರೀಕೃಷ್ಣ ಪಾರಜಾತ ಗವಳಗೀತೆ ಸನ್ನಿವೇಶ ಕೇಳಿದಿರಿ. ಇನ್ನು ಮುಂದೆ ಭಜನೆ ಪದಗಳನ್ನು ಕೇಳ್ರಿ. ಮಲ್ಲಪ್ಪ ಗುರುಪಾದಪ್ಪನವರು ಮತ್ತು ಸಂಗಡಿಗರಿಂದ ಚಿಂತೆ ಬಿಡು ಬಿಡು ಬಿಡು ಬಿಡು ಮನಸ್ಸಿನ ಚಿಂತೆ ಮಹಾದೇವ ಮಾಡ್ಯಾನಿದಕ್ಕೇನಂತೆ ಮಹಾದೇವ ಮಾಡ್ಯಾನಿದಕ್ಕೇನಂತೆ ಬಂದಿ ಕಲಿಯುಗ ಶಾಂತಿ ಶಿವನ ಭಜನ ಮಾಡದೆ ಕುಂತಿ ಶಿವನ ಭಜನ ಮಾಡದೆ ಕುಂತಿ ಬಿಡು ಬಿಡು ಸಂಗವಾನಿ ಮಾಡೋ ಸ್ವರ್ಗದ ಹಾದಿಯಲ್ಲಿ ನೋಡೋ ಬವಕ್ಕೆ ಬರುವುದು ಬಹು ಕೇಡೋ ಬವದ ಬೇರು ಕಿತ್ತು ಅಂತೆ ಮಾಡೋ ಬವದ ಬೇರು ಕಿತ್ತು ಅಂತೆ ಮಾಡೋ ಕೋಪಕ್ಕೇನೋ ಭೇದಿಲ್ಲ ತಾಪ ಕೋಪಕ್ಕೇನೋ ಭೇದಿಲ್ಲ ನಿದ್ರೆ ಸಾವಿಗೇನೋ